ಸಮಾಗಮ ಮೇಳ ಕೇಂದ್ರ ಸಚಿವರಾದ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:12. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ರಾಷ್ಟ್ರೀಯ ಪೋಷಣ ಸಪ್ತಾಹದ ಸಂದರ್ಭದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ, ಈ ಕುರಿತು ಡಾಕ್ಟರ್ ಸುಕ್ತಿಜಾ ಎಂಪಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮ ಎನ್ನುವಂಥ ವಿಚಾರದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುಕ್ತಿಜಾ ಎಂಪಿ ಅವರು. ನಮಸ್ಕಾರ ಡಾಕ್ಟರ್ ಸುಕ್ತಿಜಾ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಶಿಶುಗಳಿಗೆ ತಾಯಿಯ ಎದೆಹಾಲು ಅತ್ಯುತ್ತಮ ಪೌಷ್ಟಿಕ ಆಹಾರ ಅಂತ ಯಾಕಾಗಿ ಪರಿಗಣಿಸಲಾಗಿದೆ ಅಂತ ಒಂದು ಪರಿಚಯ ಮಾಡಿಕೊಡ್ತೀರಾ? ಫಸ್ಟ್ ಆಫ್ ಆಲ್, ತಾಯಿಯ ಎದೆಹಾಲು ಅದರಲ್ಲಿ ಏನ್ ಅಂಶ ಇರುತ್ತಪ್ಪ ಅಂದ್ರೆ, ತಾಯಿ ಎದೆಹಾಲನ್ನ ಕೊಲೆಸ್ಟ್ರಾಮ್ ಅಂತ ಅಂತೀವಿ. ಅಂದ್ರೆ ಈಗ ನಾವು ಹಸುಗೆ ಏನಾದ್ರು ಮೊದಲನೇ ಹಾಲ್ ಬಂದಾಗ ಗಿಣ್ಣು ಅಂತ ಅಂತೀವಲ್ವಾ, ಹಂಗೆ ತಾಯಿಯ ಹಾಲ್ ಅಂದ್ರೆ ಒಂದ್ 2-3 ದಿನ ಏನಿರುತ್ತೋ ಅದು ಹಳದಿ ಬಣ್ಣದಲ್ಲಿ ಗಟ್ಟಿಯಾಗಿ ಬರುತ್ತಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು ತಾಯಿಗೆ. ಅದು ನಾರ್ಮಲ್ ಡೆಲಿವರಿ ಆಗಿರ್ಬೋದು ಅಥವಾ ಸಿ ಸೆಕ್ಷನ್ ಆಗಿರ್ಬಹುದು. ನಾರ್ಮಲ್ ಡೆಲಿವರಿ ಅವರಿಗೆ 1/2 ಗಂಟೆ ಆದ ತಕ್ಷಣ ತಾಯಿಗೆ ಮಗುನ ಕೊಡ್ತಾರೆ ಹಾಲು ಉಣಿಸಿ ಅಂತ. ಅದೇ ಸಿ ಸೆಕ್ಷನ್ ಆದ್ರೆ ಏನ್ ಮಾಡ್ತಾರೆ, ಒಂದು 4-5 hours ಯಾಕಂದ್ರೆ ತಾಯಿನೂ ಹೀಲ್ ಆಗ್ಬೇಕಲ್ವಾ ಅದರಿಂದ. ಸೊ ಹಂಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ಹಾಲು ಉಣಿಸಿ ಅಂತ ಆ ಟೈಮಲ್ಲಿ ಕೊಡ್ತಾರೆ. ಆ ಟೈಮಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ, ಆ ಕೊಲೆಸ್ಟ್ರಾಮ್ ಅಲ್ಲಿ ಏನಿರುತ್ತೆ ತಾಯಿಯ ಮೊದಲನೇ ಹಾಲಲ್ಲಿ ಅಂತಂದ್ರೆ, ರೋಗ ನಿರೋಧಕ ಶಕ್ತಿ ಅನ್ನೋದೊಂದಿರುತ್ತೆ. ನಾವು ಇಮ್ಯುನೋಗ್ಲೋಬ್ಲಿನ್ ಎ ಮತ್ತೆ GM ಈ ಅಂಶಗಳು ಇರೋದ್ರಿಂದ ಏನಾಗುತ್ತೆ, ಮಗುಗೆ ಕಾಯಿಲೆ ಅನ್ನೋದು ಬರೋದಿಲ್ಲ. ಏನ್ ಹೇಳ್ಬೋದಂದ್ರೆ, ಇದನ್ನ ನಾವು ತಾಯಿಯ ಮೊದಲನೇ ಲಸಿಕೆ ಅನ್ಬೋದು ಮಗುಗೆ. ಈ ಟೈಮಲ್ಲಿ ಏನಾಗುತ್ತೆ, ಹಾಲ್ ಕೊಡೋದ್ರಿಂದ ತಾಯಿ ಮಗುಗೊಂಡಿಸೋದ್ರಿಂದ ಏನಾಗುತ್ತೆ, ಯಾವ್ದೇ ತರಹ ರೋಗ ಆಗಿ ಸಡನ್ ಆಗಿ ಬರುವಂತ ಸೋಂಕು ತಟ್ಟೋದಿಲ್ಲ. ಇದು ಮೊದಲನೇ ಲಸಿಕೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅದಾದ್ಮೇಲೆ ಆ ಕೊಲೆಸ್ಟ್ರಾಮ್ ಅಲ್ಲಿ ಇನ್ನೂ ಏನಪ್ಪ ಇರುತ್ತೆ ಅಂದ್ರೆ, ಲ್ಯಾಕ್ಟೋಫೆರಿನ್ ಅನ್ನೋ ಅಂಶ ಇರುತ್ತೆ, ಸೈಟೋಕೈನಿನ್ಸ್ ಅಂಡ್ ಲ್ಯೂಕೋಸೈಟ್ಸ್ ಅಂತ ಈ ರಕ್ತ ಕಣಗಳು ಇರೋದ್ರಿಂದ ಏನಾಗುತ್ತೆ, ಮಗುಗೆ ಯಾವ್ದೇ ತರಹ ಒಂದು ಸೋಂಕು ಅನ್ನೋದು ಬರೋದಿಲ್ಲ. ಅಂಡ್ ಇಮ್ಯುನೋಗ್ಲೋಬ್ಲಿನ್ಸ್ ಇರೋದ್ರಿಂದ ಏನಾಗುತ್ತೆ, ಯಾವ್ದಾದ್ರು ಒಂದು ಸೋಂಕು ತಗುಲಿದ್ರು ಸಹ ಅದು ಹೋರಾಟ ಮಾಡುತ್ತೆ. ಈ ಅಂಶಗಳು ಕೌಮಿಲ್ಕ್ ಇಂದ ತಂದು ಕೊಡೋದಿಕ್ಕೆ ಆಗೋದಿಲ್ಲ. ಅಂಡ್ ಕೆಲವೊಂದ್ ಅಂಶ ಏನಿರುತ್ತೆ ಕಂಪೇರ್ ಮಾಡಿದಾಗ ನಾವು ಕೊಲೆಸ್ಟ್ರಾಮ್ ಅಲ್ಲಿ ಏನಿರುತ್ತೆ ಮಗುಗೆ ಡೈಜೆಸ್ಟ್ ಮಾಡ್ಕೊಳ್ಳುವಂತಹ ಅಂಶಗಳು ಇರೋದು ಯಾವ್ದ್ರಿಂದ ಅಂದ್ರೆ ಕೊಲೆಸ್ಟ್ರಾಮ್ ಇಂದ ಇರುತ್ತೆ. ಹಸು ಹಾಲು ಕೊಟ್ಟಾಗ ಅದು ಅಂಶಗಳು ಇರೋದಿಲ್ಲ. ಆಮೇಲೆ ತಾಯಿಯ ಹಾಲಿಂದ ಮಗುಗೆ ವೈಟಮಿನ್ ಸಿ ಸಿಗುವಂತದ್ದು ಈ ತರ ಅಂಶಗಳಿರುತ್ತೆ. ಆದ್ರೆ ಹಸು ಹಾಲು ಕೊಟ್ಟಾಗ ಈ ಅಂಶಗಳು ಇರೋದಿಲ್ಲ. ಆದ್ರಿಂದ ಬೆಸ್ಟ್ ಅಂತ ಏನ್ ಹೇಳ್ಬೋದಪ್ಪ ಅಂತಂದ್ರೆ ತಾಯಿಯ ಹಾಲು. ಸೊ ಆದಷ್ಟು ಬ್ರೀಸ್ ಫೀಡಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ತಾಯಿ ಅವ್ಳ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ತಗೊಂಡಿರ್ತಾರೋ ಅವೆಲ್ಲ ಸ್ಟೋರ್ ಆಗಿ ಮಗುಗೆ ತಲುಪುತ್ತೆ. ಅದೇ ನಾವೇನಾದ್ರು ಹಸು ಹಾಲು ಆ ತರ ಕೊಡೋದ್ರಿಂದ ಏನಾಗುತ್ತೆ ಈ ತರ ಅಂಶಗಳು ಅದ್ರಲ್ಲಿ ಮಗುಗೆ ಕೊಡೋದಿಕ್ಕೆ ಆಗೋದಿಲ್ಲ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ ಸುತ್ತಮುತ್ತ ಕೆಲವರು ಬ್ರೀಸ್ ಫೀಡಿಂಗ್ ಮಾಡ್ಸೋದಿಲ್ಲ, ಹಸು ಹಾಲನೇ ಕೊಡ್ತಿರ್ತಾರೆ. ಅಂದ್ರೆ ಅದಕ್ಕೆ ಕಾರಣಗಳು ತುಂಬಾ ಇರ್ಬೋದು. ಅಮ್ಮ ಇಲ್ಲದೆ ಇರ್ಬಹುದು, ಯಾರು ಮಗುನ ಅಡಾಪ್ಟ್ ಮಾಡ್ಕೊಂಡಿರ್ಬಹುದು. ಈ ತರ ಸಿಚುವೇಶನ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಹಸು ಹಾಲನ್ನ ಕೊಡೋದಿಕ್ಕೆ ಹೋಗ್ಬಾರ್ದು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವಾಗ ಅದನ್ನೇ ಮಿಮಿಕ್ ಮಾಡುವಂತದ್ದು ಅಂದ್ರೆ ಅದನ್ನೇ ಹೋಲುವಂತಹ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ. ಆತರ ಕೇಸ್ ಅಲ್ಲಿ ಮಾತ್ರ ನಾನು ಹೇಳ್ತಿದ್ದೀನಿ ಅಂದ್ರೆ ಕೆಲವೊಂದ್ ಸಂದರ್ಭಗಳು ಬರುತ್ತೆ ಆ ಟೈಮಲ್ಲಿ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಆಗಿರುವಂತಹ ಬ್ರೀಸ್ ಫೀಡಿಂಗ್ ಅಂದ್ರೆ ಒಂದು ಮಿಲ್ಕ್ ಪೌಡರ್ ಇನ್ಫೆಂಟ್ ಪೌಡರ್ ಮಿಲ್ಕ್ ಪೌಡರ್ ಅಂತ ಏನ್ ಬರುತ್ತೋ ಅದನ್ನ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೂಲಕ ಎಷ್ಟು ಕೊಡ್ಬೇಕು ಆ ಏಜ್ ಅಲ್ಲಿ ಅಂದ್ರೆ ಆ ಒಂದ್ ತಿಂಗಳು ಮಗುಗೆ ಎಷ್ಟು ಕೊಡ್ಬೇಕು, ಎರಡ್ ತಿಂಗಳು ಮಗುಗೆ ಎಷ್ಟು ಸ್ಕೂಪ್ ಕೊಡ್ಬೇಕು ಏನಿರುತ್ತೋ ರೆಕಮೆಂಡೇಶನ್ ಅಲ್ಲಿ ಕೊಟ್ರೆ ಸೇಫ್ ಅಂತ ನಾವ್ ಹೇಳ್ತೀವಿ. ಈಗ ತಾಯಿಯ ಎದೆ ಹಾಲು ಸಾಕಷ್ಟು ಆಗ್ಲಿಲ್ಲ ಅಂದಾಗ ಏನ್ ಮಾಡ್ಬೋದು ಅಂತಿದೆ? ತಾಯಿಯ ಹಾಲು ಸಾಕಷ್ಟು ಆಗಿಲ್ಲ ಅಂತಂದ್ರೆ ಇವಾಗೆಲ್ಲ ಏನಂದ್ರೆ ಹಾಸ್ಪಿಟಲ್ ಅಲ್ಲಿ ತಾಯಿಗೆನೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಯಾವ್ದಾದ್ರು ಪೌಡರ್ ಬರ್ಕೊಳ್ಳುವಂತದ್ದು ಪೌಷ್ಟಿಕ ಅಂಶಗಳನ್ನ ಅವ್ರಿಗೆನೆ ಕೊಟ್ಟು ಅಂದ್ರೆ ಮಿಲ್ಕ್ ಜಾಸ್ತಿ ಬರೋ ತರ ಎಲ್ಲ ಮಾಡ್ತಾರೆ. ಬಟ್ ನಾನೇನ್ ಹೇಳ್ತೀನಿ ಅಂತಂತಂದ್ರೆ ಮೊದಲನೇ ಆರು ತಿಂಗಳು ತಾಯಿಯ ಎದೆ ಹಾಲನ್ನೇ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಆ ಟೈಮಲ್ಲಿ ನಾವು ಬೇರೆ ಫುಡ್ಸ್ ನಾವು ಕೊಡೋದಿಕ್ ಆಗೋದಿಲ್ಲ. ಪೂರಕ ಆಹಾರ ಅಂತ ಏನ್ ಹೇಳ್ತೀವೋ ಅದು ಆರ್ ತಿಂಗಳಾದ್ಮೇಲೆ ನಾವು ಕೊಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಇವನ್ನು ನೀರು ಸಹ ಕೊಡೋಂಗಿಲ್ಲ. ಕೆಲವ್ರು ಗೊತ್ತಿಲ್ಲ ತಪ್ಪ ತಪ್ಪಾಗಿ ಅವ್ರು ಊಟ ತಿಂತಿರ್ಬೇಕಾದ್ರೆ ಹಂಗೆ ಕೈಯಿಂದ ಹಾಕ್ಬಿಡೋದು ಹಂಗೆಲ್ಲ ಮಾಡ್ತಾರೆ. ಬಟ್ ಈ ಮೊದಲನೇ ಆರ್ ತಿಂಗಳು ಏನಿರುತ್ತೋ ಮಗುಗೆ ಆ ಟೈಮಲ್ಲಿ ತಾಯಿ ಎದೆ ಹಾಲು ಬಿಟ್ಟು ನೀನು ಕೊಡಬಾರದು. ಆರ್ ತಿಂಗಳಾದ್ಮೇಲೆ ಬೇಕಾ ನಾವು ಪೂರಕ ಆಹಾರ ಅಂತ ಚೆನ್ನಾಗಿ ಬೇಯಿಸಿರುವಂತ ಅನ್ನ ಆಗಿರ್ಬೋದು ಅಥವಾ ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಅಂದ್ರೆ ಸಾಫ್ಟ್ ಫುಡ್ ಆಗಿ ನಾವು ಕೊಡ್ಬೇಕಾಗತ್ತೆ. ಅದ್ರಲ್ಲೂ ಸಹ ನಾವು ಉಪ್ಪಾಗ್ಲಿ ಬೇರೆ ಏನೇ ಸ್ಪೈಸಸ್ ಆಗ್ಲಿ ಎಣ್ಣೆ ಆಗ್ಲಿ ಆ ತರ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ಮಗು ಬೆಳೀತಾ ಹೋಗ್ತಾ ಇರುತ್ತಲ್ಲ, ಸೊ ಏನಪ್ಪ ಆಗುತ್ತೆ ಅಂತಂದ್ರೆ ಅವ್ರ ಕಿಡ್ನಿಯಲ್ಲಿ ಅವು ಫಿಲ್ಟರ್ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಕೊಡ್ಬೇಕಾದ್ರೆ ಹುಷಾರ ಕೊಡ್ಬೇಕು. ಇವೆಲ್ಲಾನು ನೀರಾಗಿರ್ಲಿ ಸಾಫ್ಟ್ ಫುಡ್ ಅಂತ ನಾವ್ ಏನ್ ಅಂತೀವೋ ಪೂರಕ ಆಹಾರ ಅದನ್ನ ಆರ್ ತಿಂಗಳಾದ್ಮೇಲೆ ಕೊಡ್ತೀವಿ. ಅದ್ರ ಜೊತೆಗೂ ಈಗ ಕೆಲವರೆಲ್ಲ ಸರ್ಲಾಕ್ ಕೊಡುವಂಥದ್ದು ಮನೆಯಲ್ಲೇ ಎಲ್ಲ ಮಾಲ್ಟ್ ಮಾಡ್ಕೊಂಡ್ ಕೊಡುವಂತದ್ದು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಆರ್ ತಿಂಗಳಾದ್ಮೇಲೆ ಕ್ರಮೇಣ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಅಂದ್ರೆ ತಾಯಿಯ ಹಾಲಿನ ಜೊತೆಗೆ ಪೂರಕ ಆಹಾರವನ್ನ ಆರು ತಿಂಗಳ ನಂತರ ಪರಿಚಯಿಸಬೇಕು, ಆದ್ಮೇಲೆ ಕೊಡ್ಬೇಕು. ತಾಯಿಯ ಮೊದಲ ಎದೆ ಹಾಲು ಕೊಲೆಸ್ಟ್ರಾಮ್ ಅಂತ ತಾವೇ ಹೇಳಿದ್ರಲ್ಲ, ಇದರಲ್ಲಿ ಇಮ್ಯುನೋಗ್ಲಾಬುಲಿನ್ಸ್ ಇರುತ್ತೆ ಅಂತ ತಾವ್ ಹೇಳಿದ್ರಿ, ಮತ್ತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರಿರುತ್ತೆ. ಇದಲ್ಲದೆ ಯಾವ್ಯಾವ ಪೌಷ್ಟಿಕಾಂಶಗಳು ಇರ್ತವೆ ಅಂತೀರಿ? ಇದರಲ್ಲಿ ಮಗುವಿಗೆ ಎನರ್ಜಿ ಬೇಕಾಗಿರುತ್ತೆ, ಶಕ್ತಿ ಎಲ್ಲಿಂದ ಬರುತ್ತಪ್ಪ ಅಂತಂತಂದ್ರೆ ಅದರಲ್ಲಿ ಇರುವಂತಹ ಲ್ಯಾಕ್ಟೋಸ್ ಆಗಿರುತ್ತೆ, ಅದೊಂದು ಕಾರ್ಬೋಹೈಡ್ರೇಟ್ ಅಂತ ನಾವ್ ಹೇಳ್ತೀವಿ. ಮಗುಗೆ ಎನರ್ಜಿ ಇದರಿಂದ ಸಿಗುತ್ತೆ. ಮತ್ತೆ ಪ್ರೋಟೀನ್ ಅಂಶ ಇರುತ್ತೆ. ಸೊ ಮಗುವಿಗೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಶಕ್ತಿ ಕಾರ್ಬೋಹೈಡ್ರೇಟ್ಸ್ ಇಂದ ಕೊಡ್ತೀವಿ. ಪ್ರೋಟೀನ್ ಯಾವ್ದ್ರಿಂದ ಬರುತ್ತೋ ಆ ಪ್ರೋಟೀನ್ ಇಂದ ಏನಾಗುತ್ತೆ ಮಗುಗೆ ಬೆಳವಣಿಗೆ ಆಗುತ್ತೆ. ಅದ್ರ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಏನ್ ಬೇಕಿರುತ್ತೋ ಅದು ಪ್ರೋಟೀನ್ ಇಂದ ಸಿಗುತ್ತೆ. ಮತ್ತೆ ನಮ್ಗೆ ಇವನ್ನು ಈಗ ಬ್ರೈನ್ ಡೆವಲಪ್ಮೆಂಟ್ ಅದಕ್ಕೆಲ್ಲದಕ್ಕೂ ಫ್ಯಾಟ್ ಅನ್ನೋ ಅಂಶನೂ ಸಹ ತಾಯಿಯ ಹಾಲಿನೇ ಸಿಗುವಂತದ್ದು. ಇನ್ನೊಂದು ಹೇಳ್ತೀನಲ್ಲ, ಅದೇ ಕೆಲವೊಂದ್ ಅಂಶಗಳೀಗ ವೈಟಮಿನ್ ಸಿ ಇಂಥವೆಲ್ಲ ಏನಿರುತ್ತೋ ಅದು ಕೊಲೆಸ್ಟ್ರಾಮ್ ಇಂದಾನೇ. ಅಂದ್ರೆ ಕೊಲೆಸ್ಟ್ರಾಮ್ ಅಂದ್ರೆ ಸ್ಟಾರ್ಟಿಂಗ್ ಏನಿರುತ್ತೋ ಹಾಗ ದಟ್ಟವಾದ ಹಳದಿ ಬಣ್ಣದ ಹಾಲು ಏನಾಗಿರುತ್ತೋ ಅದು ಕೊಲೆಸ್ಟ್ರಾಮ್ ಆಗಿತ್ತೆ. ಕ್ರಮೇಣ ಏನಾಗುತ್ತಪ್ಪ ಅಂತಂದ್ರೆ ಅಷ್ಟೊಂದು ಇದು ಸಿಗೋದಿಲ್ಲ, ಬರ್ತಾ ಬರ್ತಾ ನೀರಿನ ಅಂಶ ಜಾಸ್ತಿ ಆಗುತ್ತೆ ತಾಯಿಯ ಹಾಲಲ್ಲಿ. ಸೊ ಅದ್ರಿಂದ ಏನಾಗುತ್ತೆ ಮಗುವಿನ ದಣಿವು ಸಹ ಇದ್ರಲ್ಲೇ ನೀಗ್ಸೋದ್ರಿಂದ ನಾವು ಅಡಿಷನಲ್ ಆಗಿ ಏನು ಮಕ್ಳಿಗೆ ನೀರ್ ಕೊಡುವಂತದ್ದು ಆ ತರದೆಲ್ಲ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಹೆರಿಗೆ ಆದ ತಕ್ಷಣ ತಾಯಿಯ ಎದೆ ಹಾಲನ್ನು ಕೊಡೋದು ಬಹಳ ಮುಖ್ಯ ಅಂತ ಇರ್ತಾವು. ಹೌದು. ಈ ಶಾಲಾ ಪೂರ್ವ ಮಕ್ಕಳಲ್ಲಿ ಅಂದ್ರೆ ಅಂಗನವಾಡಿ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಯಾವ ರೀತಿ ಸಹಾಯ ಮಾಡುತ್ತೆ ಅಂತೀರಾ? ಪ್ರೀ ಸ್ಕೂಲ್ ಮಕ್ಳು ಅಂತಂದ್ರೆ ಮಾತು ಕಲಿಯುವ 4-6 ವರ್ಷದ ಮಕ್ಳು ಸ್ಕೂಲ್ಗೆ ಸೇರ್ಸೋಕ್ಕಿಂತ ಮುಂಚೆ. ಈ ಮಕ್ಳಲ್ಲಿ ಬೆಳವಣಿಗೆ ಅನ್ನೋದು ತುಂಬಾ ಜಾಸ್ತಿ ಆಗಿರುತ್ತೆ. ಈ ಏಜ್ ಅಲ್ಲಿ ನೋಡಿರ್ಬೋದು ಹಲ್ ಬೀಳುವಂತದ್ದು, ಹಲ್ ಬಿದ್ದು ಬೆಳೆಯುವಂತದ್ದು, ಈ ತರದೆಲ್ಲ ಆಗ್ತಾ ಇರುತ್ತೆ ಈ ಏಜ್ ಅಲ್ಲಿ. ಸೊ ಆದ್ರಿಂದ ಮಗುಗೆ ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಅನ್ನೋದು ಕೊಡುವಂತ ತುಂಬಾ, ಯಾಕಂದ್ರೆ ಬೆಳೀತಿರುತ್ತೆ ಮಕ್ಳು, ಚಟುವಟಿಕೆಯಲ್ಲಿ ಅವು ಭಾಗಿಗೊಳ್ತಿರ್ತವೆ. ಆದ್ರಿಂದ ಏನಾಗಪ್ಪ ಆಗತ್ತಂತಂದ್ರೆ ಈ ಏಜ್ ಅಲ್ಲಿ ಅವ್ರಿಗೆ ಬೋನ್ ಸ್ಟ್ರಾಂಗ್ ಮಾಡ್ಬೇಕಾಗತ್ತೆ ಮಕ್ಳಿಗೆ. ಆದ್ರಿಂದ ಏನ್ ಮಾಡ್ಬೇಕು ನಾವು, ಆದಷ್ಟು ಅವಕ್ಕೆ ಮೊಟ್ಟೆ ಕೊಡುವಂತದ್ದು ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರುವಂತ ಅಂಶಗಳನ್ನ ಕೊಡ್ಬೇಕು, ಜೊತೆಗೆ ವೈಟಮಿನ್ ಡಿನೂ ಕೊಡ್ಬೇಕಾಗತ್ತೆ. ವೈಟಮಿನ್ ಡಿ ರಿಚ್ ಫುಡ್ಸ್ ಅಂತಂದ್ರೆ ಫಿಶ್ ಅಥವಾ ಹಾಲು ಕೊಡೋದ್ರಿಂದ ಸಿಗುವಂತದ್ದು. ಇನ್ನೊಂದ್ ಏನಪ್ಪ ಅಂತಂದ್ರೆ ಕ್ಯಾಲ್ಸಿಯಂ ನಾವು ಹಾಲು ಕೊಡ್ತಿದೀವಲ್ಲ, ವೈಟಮಿನ್ ಡಿ ಬಗ್ಗೆ ಯಾಕೆ ನಾವು ಜಾಸ್ತಿ ನೋಡ್ಬೇಕು ಅಂತಂದ್ರೆ, ಈ ಕ್ಯಾಲ್ಸಿಯಂ ಅಂಶ ನಮ್ ಮೈಗೆ ಅದು ಸಂಪೂರ್ಣವಾಗಿ ಹೀರ್ಕೋಬೇಕು ಅಂತಂದ್ರೆ, ಬೋನ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಅನ್ನೋ ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಮ್ ಮೈಗೆ ಹಿಡ್ಕೋಬೇಕು ಚೆನ್ನಾಗಿ ಅಂತಂದ್ರೆ, ಆವಾಗ ಏನ್ ಮಾಡ್ಬೇಕು ಜೊತೆಗೆ ವೈಟಮಿನ್ ಡಿ ಅನ್ನೋದನ್ನ ಕೊಡ್ಬೇಕು. ಇವೆರಡು ಕೊಟ್ಟಾಗ ಮಾತ್ರ ನಮ್ ದೇಹಕ್ಕೆ ಕ್ಯಾಲ್ಸಿಯಂ ಅಂಶ ಅನ್ನೋದು ಸಿಗುತ್ತೆ. ಇದು ಕೆಲವೊಂದು ಜಾಗಗಳು ಏನಿರ್ಬೋದು, ಬಿಸಿಲಿರ್ಬೋದು, ಕೆಲವೊಂದ್ ಜಾಗದಲ್ಲಿ ಬಿಸಿಲಿಲ್ದೇನೆ ಇರಬಹುದು. ವೈಟಮಿನ್ ಡಿ ಅನ್ನೋದು ನಮ್ಗೆ ಮೇನ್ ನ್ಯಾಚುರಲ್ ಆಗಿ ಸಿಗೋದು ಸೂರ್ಯನ ಕಿರಣಗಳಿಂದ, ನಮ್ಗೆ ಉತ್ಪತ್ತಿ ಆಗುತ್ತೆ ವೈಟಮಿನ್ ಡಿ ನಮ್ಮ ದೇಹದಲ್ಲಿ. ಕೆಲವು ಸಲ ಏನ್ ಮಾಡೋದು, ಮಗುನ ಆಚೆ ಬಿಡದೇ ಇರ್ಬೋದು, ಚಿಕ್ಕೋರ್ ಚಿಕ್ಕೋರ್ ಅಂತ ಮನೆಲ್ಲ ಇಟ್ಕೊಳ್ಳೋದು, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಸೊ ಮಕ್ಳಲ್ಲಿ ಏನಾಗುತ್ತೆ, ಈ ಅಂಶ ವೈಟಮಿನ್ ಡಿ ಕಮ್ಮಿ ಆದಾಗ ಕ್ಯಾಲ್ಸಿಯಂ ಅನ್ನೋ ಅಂಶ ಇಂಪಾರ್ಟೆಂಟ್ ಇರುತ್ತಲ್ವಾ ಮೂಳೆ ಬೆಳಿಬೇಕು ಅಂತಂದ್ರೆ, ಹಾಗಾಗಿ ಏನಾಗ್ಬಿಡುತ್ತೆ ರಿಕೆಟ್ಸ್ ಅನ್ನುವಂಥದ್ದು ಆಗ್ಬಿಡುತ್ತೆ ಮಕ್ಕಳಲ್ಲಿ ಕೊರತೆಯಿಂದ. ಸೊ ಆದ್ರಿಂದ ಈ ಏಜ್ ಅಲ್ಲಿ ಮಗುಗೆ ಏನ್ ಮಾಡ್ಬೇಕು, ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಊಟದಲ್ಲೇ ಕೊಟ್ರೆ ತುಂಬಾ ಒಳ್ಳೇದು, ಬಟ್ ಏನಾದ್ರು ನಮ್ಗೆ ಈಗ ಮಗು ಕಾಲು ತುಂಬಾ ಸೊಟ್ಟಿದೆ, ಸರಿಯಾಗಿ ಒಂದ್ ಬೆಳವಣಿಗೆ ಆಗ್ತಾ ಇಲ್ಲ, ಸೊ ಆಗ ಅನ್ಸ್ತಾ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಪೀಡಿಯಾಟ್ರಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಂಡು ಸಪ್ಲಿಮೆಂಟ್ಸ್ ಮೂಲಕ ಆದ್ರೂ ಕೊಡ್ಬೇಕಾಗತ್ತೆ. ಡಿಫಿಷಿಯನ್ಸಿ ಆಗ್ಬಿಟ್ರೆ ನಾವು ಊಟದಲ್ಲಿ ಮಗು ಸರಿಯಾಗಿ ತಿಂತಿರೋದಿಲ್ಲ, ನಾವು ಗಮನ ಹರಿಸಕ್ ಆಗ್ಲಿಲ್ಲ ಅಂದಾಗ ಏನ್ ಮಾಡ್ಬೇಕಾಗತ್ತೆ, ಸಪ್ಲಿಮೆಂಟ್ಸ್ ಇಸ್ ಅ ಸೆಕೆಂಡ್ ಆಪ್ಷನ್. ಬಟ್ ನಾವು ಬೆಸ್ಟ್ ಸಜೆಸ್ಟ್ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಆಹಾರದಲ್ಲೇ ಪೌಷ್ಟಿಕಾಂಶ ಮಗುಗ್ ಸಿಗೋ ತರ ನೋಡ್ಕೊಳ್ಳೋದೇ ಉತ್ತಮ. ತಾವು ಆಹಾರ ತಜ್ಞರು ಈ ಕಾಲುಗಳು ಸೊಟ್ಟಾಗಿರೋದನ್ನ ಬೋಲೆಗ್ಸ್ ಅಂತ ಕರೀತಾರೆ. ಹೌದೌದೇ, ಅದೇನ್ ತಕ್ಕಪ್ಪ ಅಂದ್ರೆ ಡಿಫಿಷಿಯನ್ಸಿ ಆದ್ರೆ ಮಗುಗೆ ಆತರ ಆಗುತ್ತೆ, ನಡಿಯಕ್ ಆಗೋದಿಲ್ಲ ಆತರ ಆಗ್ಬಿಡುತ್ತೆ. ಆದ್ರಿಂದ ಅದು ಎಷ್ಟು ಇರಬೇಕು ಏಜ್ ಅಲ್ಲಪ್ಪ ಅಂತಂದ್ರೆ, ಒಂದು ದಿನಕ್ಕೆ 1000 ಮಿಲಿಗ್ರಾಮ್ ಅಷ್ಟು ನಾವು ಕ್ಯಾಲ್ಸಿಯಂ ನ ಕೊಡ್ಬೇಕಾಗತ್ತೆ. ಇತ್ತೀಚೆಗೆ ಏನು ಅಂದ್ರೆ ಮಕ್ಕಳಲ್ಲಿ ಅಹಿತಕರ ತಿಂಡಿ ಅಭ್ಯಾಸಗಳು ಆಗ್ಬಿಟ್ಟಿದ್ದಾವೆ, ಇವು ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿಯಾದಂತ ಒಂದು ಕೆಟ್ಟ ಪರಿಣಾಮವನ್ನ ಬೀರ್ತವೆ ಅಂತೀರಿ? ಈಗ ಮಗುನ ಈಗ ಸುಮ್ನೆ ಸೈಲೆಂಟ್ ಆಗಿ ಇರಿಸ್ಬೇಕು ಅಥವಾ ಈಗ ಏನೋ ಅವ್ರಿಗೆ ಮಾಡಕ್ ಆಗಿರೋದಿಲ್ಲ, ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ಜಾಸ್ತಿ ಈ ತರ ಜಂಕ್ ಫುಡ್ ಕೊಟ್ಬಿಡ್ತಾರೆ. ಸೊ ಈ ಜಂಕ್ ಫುಡ್ಸ್ ಅಲ್ಲಿ ಟೇಸ್ಟ್ ಗೆ ಅವರು ಅವಿವು ಟೇಸ್ಟ್ ಎನ್ಹಾನ್ಸಿಂಗ್ ಹಾಕ್ತಾರೆ, ತುಂಬಾ ಟೇಸ್ಟ್ ಆಗಿರ್ಬೇಕು ಅಂತ. ಮತ್ತೆ ಅದ್ರಲ್ಲೆಲ್ಲ ಸಾಲ್ಟ್ ಅಂಶ ಜಾಸ್ತಿ ಇರುತ್ತೆ, ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಇವೆಲ್ಲ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಚಿಕ್ಕ ಏಜ್ ಅಲ್ಲಿ ಮಗುಗೆ ಇವಾಗ ಒಬೆಸಿಟಿ ಅನ್ನೋದನ್ನ ನಾವು ನೋಡಬಹುದು. ಆ ಏಜ್ ಗೆ ಇಷ್ಟೇ ಹೈಟ್ ಇರ್ಬೇಕು, ಇಷ್ಟೇ ತೂಕ ಇರ್ಬೇಕು ಅಂತ ಇರುತ್ತೆ, ಅದು ಮಕ್ಕಳಲ್ಲಿ ಬರೋದಿಲ್ಲ. ಆಮೇಲೆ ಚಾಕ್ಲೇಟ್ಸ್ ಹೆಚ್ಚು ಕೊಟ್ಟಾಗ ಹುಳುಕಲಾಗುವಂತದ್ದು ಅಥವಾ ಜಂತುಳ ಅಂತ ಜಾಸ್ತಿ ಆಗೋದು, ಅದಾದಾಗ ನಮ್ ಬಾಡಿಯಲ್ಲಿ ನಗ್ದ ತಗೊಂಡು ಆ ಪೌಷ್ಟಿಕಾಂಶ ತಗೋತಿದ್ರೆ ಅದು ನಮ್ ಬಾಡಿಗೆ ಸಿಗದೆ ಇರೋ ರೀತಿ ಮಾಡ್ಬಿಡುತ್ತೆ. ಈಗೇನಾದ್ರು ಜಂತುಳ ಇತ್ತು ಅಂತಂದ್ರೆ ಪೇಷಂಟ್ ಅನಿಮಿಕ್ ಆಗೋ ಚಾನ್ಸಸ್ ಇರುತ್ತೆ. ಏನ್ ಬೇಕಿರುತ್ತೋ ನಮ್ ಬಾಡಿಗೆ ಅದು ಸಿಗದೆ ಇರೋ ತರ ಮಾಡೋದು, ಈ ತರ ಜಾಸ್ತಿ ಆಗುತ್ತೆ. ಆದ್ರಿಂದ ಬೆಸ್ಟ್ ಏನಪ್ಪಾ ಅಂತಂದ್ರೆ ಮಕ್ಳಿಗೆ ಸಮತೋಲನ ಆಹಾರ ಅನ್ನೋದನ್ನ ಕೊಡ್ಬೇಕಾಗತ್ತೆ. ಬೆಳೆಯೋ ವಯಸ್ಸು ಇರುತ್ತೆ, ಯಾಕಂದ್ರೆ ಮಗು ತುಂಬಾ ಚಟುವಟಿಕೆಯಲ್ಲಿ ಭಾಗಿಗೊಳ್ಳುತ್ತೆ. ಮಗು ಶಾಲೆಗೆ ಹೋದಾಗ ಅಲ್ಲಿ ಆಕ್ಟಿವಿಟೀಸ್ ಮಾಡ್ಬೇಕಾಗತ್ತೆ, ಸ್ಪೋರ್ಟ್ಸ್ ಅಂತ ಮಾಡ್ತವೆ, ಸೊ ಮನೆ ಹತ್ರ ಬಂದಾಗ್ಲೂ ಆಟ ಆಡ್ತಿರ್ತಾರೆ. ಹಾಗಾಗಿ ಅಂತ ಆಕ್ಟಿವಿಟಿ ಹೈಲಿ ಇನ್ವಾಲ್ವ್ ಆಗೋದ್ರಿಂದ ಮಗುನು ಅವಕ್ಕೆ ಸಮತೋಲನವಾಗಿ ಆಹಾರ ಕೊಡ್ಬೇಕು. ಸಮತೋಲನ ಆಹಾರ ಅಂದ್ರೆ ಏನು, ಒಂದೇ ಊಟ ಕೊಟ್ಬಿಟ್ಟು ನಾನು ಊಟ ಕೊಡ್ತಿದ್ದೀನಿ ನಾವು ಊಟ ಕೊಡ್ತಿದ್ದೀನಿ ಅಂತ ಅನ್ನೋದಲ್ಲ. ಸಮತೋಲನ ಆಹಾರ ಅಂತಂದ್ರೆ ಇಷ್ಟೇ ಕಾರ್ಬೋಹೈಡ್ರೇಟ್ಸ್ ಕೊಡ್ಬೇಕು, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬಾ ಇಂಪಾರ್ಟೆಂಟ್, ಪ್ರೋಟೀನ್ಸ್ ಇಂಪಾರ್ಟೆಂಟ್, ಪ್ರೋಟೀನ್ಸ್ ಬೇಕೇ ಬೇಕಲ್ವಾ ಬೆಳವಣಿಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ, ಮತ್ತೆ ಫ್ಯಾಟು ಬೇಕಿರುತ್ತಲ್ವಾ. ಸೊ ಎಲ್ಲ ಅಂಶನೂ ನಾವು ಕೊಡ್ಬೇಕಾಗತ್ತೆ. ಎಲ್ಲ ಅಂಶನೂ ಬೆಳವಣಿಗೆಗೆ ಇಂಪಾರ್ಟೆಂಟ್. ಈಗ ಮಗು ಎನರ್ಜಿನೂ ಬೇಕಿರುತ್ತೆ, ಮಕ್ಕಳಲ್ಲಿ ಆಟ ಆಡ್ತಿರ್ತವೆ, ಬೇಗ ಅವಕ್ಕೆ ಗ್ಲೂಕೋಸ್ ಬೇಕು. ಸೊ ಅದಕ್ಕೆ ನಾವು ಕಾರ್ಬೋಹೈಡ್ರೇಟ್ಸ್ ಅಂಶನೂ ಕೊಡ್ಬೇಕು. ಸೊ ಅವು ತುಂಬಾ ಸ್ಟ್ರೆಂತ್ ಆಗಿರ್ಬೇಕು ಅಂತಂದ್ರೆ ನಾವು ಪ್ರೋಟೀನ್ಸು ಕೊಡ್ಬೇಕಾಗತ್ತೆ, ಮತ್ತೆ ಅವಕ್ಕೆ ಮಿನರಲ್ಸ್ ಬೇಕಿರುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಆ ಒಂದು ಬೆಳವಣಿಗೆ ಏನಿರುತ್ತೋ ಆ ಏಜ್ ಅಲ್ಲಿ ಸಮತೋಲನ ಆಹಾರ ತರ ನಾವು ಕೊಡ್ಬೇಕು. ಜಾಸ್ತಿ ಔಟ್ ಸೈಡ್ ಫುಡ್ ಕೊಡೋದಕ್ಕಿಂತ ಹೆಚ್ಚಾಗಿ ಈ ತರ ಕೊಟ್ರೆ, ಇವು ಏಜ್ ಗಿಂತ ಮುಂಚೆನೆ ಎಲ್ಲರಿಗೂ ಒಬೆಸಿಟಿ ಆಗ್ತಿದ್ದಾರೆ, ಬಿ ಪಿ ಬರೋದಂತೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಸಹ ಆಗಿದೆ, ಸ್ಕೂಲ್ ಮಕ್ಕಳಿಗೆನೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಸಹ ನಾವು ನ್ಯೂಸ್ ಅಲ್ಲೆಲ್ಲ ಕೇಳಿದೀವಿ. ಆದ್ರಿಂದ ಆದಷ್ಟು ಮನೆಯಲ್ಲೇ ಮಾಡಿರುವಂತಹ ಪದಾರ್ಥಗಳನ್ನ ಅವ್ರಿಗೆ ಕೊಡೋದು ತುಂಬಾ ಉತ್ತಮ ಆಗಿರುತ್ತೆ. ಈ ಕಿಶೋರಾವಸ್ಥೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಕಬ್ಬಿಣವನ್ನ ವಿಶೇಷವಾಗಿ ಕೊಡೋದಕ್ಕೆ ಮುಖ್ಯ ಕಾರಣ ಏನು ಅಂತೀರಿ? ಅವರು ಆ ಪ್ಯೂಬರ್ಟಿ ಸ್ಟೇಜ್ ಏನ್ ಬಂದಿರುತ್ತೋ ಅವ್ರ ಬಾಡಿಲಿ ತುಂಬಾ ಚೇಂಜಸ್ ಇರುತ್ತೆ, ಹಾರ್ಮೋನಲ್ ಚೇಂಜಸ್. ಸೊ ಆ ಏಜ್ ಬಂದಾಗ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ಸರಿ ಊಟ ತಿನ್ನೋದಿಲ್ಲ ಆ ಟೈಮಲ್ಲಿ, ಅವ್ರ ಋತುಚಕ್ರ ಆಗುವಂತಹ ಟೈಮಲ್ಲಿ. ಆ ಪ್ಯೂಬರ್ಟಿ ಸ್ಟೇಜ್ ಬಂದಾಗ ಅವರು ಅಡಾಪ್ಟ್ ಆಗ್ತಿರ್ತಾರೆ, ಅದಕ್ಕೆ ಅವರಲ್ಲಿ ತುಂಬಾ ಬದಲಾವಣೆ ಆಗ್ತಾನೆ ಇರುತ್ತೆ. ಮಕ್ಳೇನ್ ಮಾಡ್ಬಿಡ್ತಾರೆ, ಸ್ವಲ್ಪ ಆ ಟೈಮಲ್ಲಿ ಸರಿಯಾಗಿ ಊಟ ತಿಂದೆ ಇರುವಂತದ್ದು, ಸರಿಯಾಗಿ ನೋಡ್ಕೊಳ್ದೆ ಇರುವಂತದ್ದು, ಆ ಟೈಮಲ್ಲಿ ಏನಾಗುತ್ತೆ, ಈ ಋತುಚಕ್ರ ಟೈಮಲ್ಲಿ ರಕ್ತಸ್ರಾವ ತುಂಬಾ ಜಾಸ್ತಿ ಆಗೋದ್ರಿಂದ ಮಕ್ಳಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಆ ಟೈಮಲ್ಲಿ ನಮ್ಗೆ ಐರನ್, ಕ್ಯಾಲ್ಸಿಯಂ ಎಲ್ಲ ಹೋಗ್ತಾ ಇರ್ತವೆ. ಮನೆಯಲ್ಲಿ ವಯಸ್ಸಾಗಿರೋರು ಏನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ಇವಾಗ ತಟ್ಟಿ ಎಬ್ಬೋನೆ ಅನ್ಕೊಳ್ಳಿ, ಸೊ ಅವ್ರು ಅಷ್ಟೊಂದು ಆಕ್ಟಿವ್ ಇರೋದೇ ಇಲ್ಲ. ಯಾಕಪ್ಪ ಅಂತಂದ್ರೆ, ಒಂದು ತಪ್ಪು ಮಾಡ್ಕೊಳ್ಳೋದು ಹೆಣ್ಮಕ್ಳು ಏನಂತಂದ್ರೆ, ಋತುಚಕ ಆಗುವಂತಹ ಟೈಮಲ್ಲಿ ಅವರು ಸರಿಯಾದಂತಹ ಪೌಷ್ಟಿಕಾಂಶನ ತಗೊಳಲ್ಲ. ಆ ಟೈಮಲ್ಲಿ ಏನ್ ಮಾಡ್ಬಿಡ್ತಾರೆ, ಅವರು ತಿನ್ನೋದಿಕ್ ಆಗದೆ ಅಂದ್ರೆ ಅವ್ರು ಚೇಂಜಸ್ ಆಗ್ತಿರುತ್ತಲ್ಲ ಬಾಡಿ, ಬಿಟ್ಬಿಡ್ತಾರೆ. ಆಕ್ಚುಲ್ ಆಗಿ ಆ ಟೈಮಲ್ಲಿ ತುಂಬಾ ಚೆನ್ನಾಗಿ ನಾವು ತಗೋಬೇಕಾಗತ್ತೆ. ಐರನ್, ರಕ್ತಸವದಲ್ಲಿ ಹೋಗುವಂತದ್ದು, ಕ್ಯಾಲ್ಸಿಯಂ ಎಲ್ಲ ಹೋಗ್ತಿರೋದ್ರಿಂದ ಆ ಟೈಮಲ್ಲಿ ಅವರು ಚೆನ್ನಾಗಿ ಊಟನ ತಗೊಳ್ಳೋದ್ರಿಂದ ಏನಾಗುತ್ತೆ, ಇವೆಲ್ಲ ಬ್ಯಾಲೆನ್ಸ್ ಆಗುತ್ತೆ, ಅನಿಮಿಕ್ ಅನ್ನೋದು ಆಗಲ್ಲ. ಇನ್ನ ಉದ್ಯೋಗಸ್ಥರಾಗಿರುವಂತ ವಯಸ್ಕರು ಅವ್ರಿಗೆ ಸಮತೋಲನ ಆಹಾರ ಯಾಕೆ ಮುಖ್ಯ ಅಂತೀರ? ಅವರು ಜಾಬ್ಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋದಾಗ ಏನಾಗುತ್ತೆ, ಸ್ಟ್ರೆಸ್ ಅಂಡರ್ ಹೋಗ್ತಾರೆ, ತುಂಬಾ ವರ್ಕ್ ಇರುತ್ತೆ ಇವಾಗೆಲ್ಲ. ಸ್ಟ್ರೆಸ್ ಹೋದಾಗ ಅವ್ರ ಬಾಡಿಲಿ ಕೆಲವೊಂದು ಟಾಕ್ಸಿಕ್ಸ್ ರಿಲೀಸ್ ಆಗ್ತವೆ, ಫ್ರೀ ರಾಡಿಕಲ್ಸ್ ಅಂತ ನಾವ್ ಅಂತೀವಿ. ಅವು ರಿಲೀಸ್ ಆದಾಗ ಏನಾಗುತ್ತೆ, ನಮ್ಗೆ ಈಗೆಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂದ್ರೆ ಇದೇನೆ. ಯಾಕಂದ್ರೆ ನಾವು ಆ ಟೈಮಲ್ಲಿ ಕೆಲವೊಮ್ಮೆ ಊಟ ತಿನ್ನೋದಿಲ್ಲ, ಸಿಕ್ಕಿದ್ನ ತಿಂತೀವಿ, ಯಾಕಂದ್ರೆ ಅಡ್ಗೆ ಮಾಡ್ಕೊಳಕ್ಕೂ ಟೈಮ್ ಇರಲ್ವೇನೋ, ಈ ತರ ಎಲ್ಲ ಸಿಚುಯೇಷನ್ ಇರುತ್ತೆ. ಬಟ್ ಆ ಏಜ್ ನವರು ಅವ್ರಿಗ ಅವರೇ ತುಂಬಾ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರೆ ಜಾಬ್ ಅಲ್ಲಿ. ಅವ್ರಿಗೆ ಎನರ್ಜಿ ಬೇಕಿರುತ್ತೆ, ಗ್ಲೂಕೋಸ್ ಬೇಕು. ಈಗ ನಮ್ಗೆ ಏನಾದ್ರು ಕೆಲಸ ಮಾಡ್ತಾ ಏನಾದ್ರು ಊಟ ತಿಂದಿಲ್ಲ ಅಂತ ಅನ್ಕೊಳ್ಳಿ, ಗ್ಲೂಕೋಸ್ ಬ್ರೈನ್ ಹಂಗ್ ಹೋಗಿಲ್ಲ, ಪಾಸ್ ಆಗಿಲ್ಲ ಅಂತಂದ್ರೆ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಆವಾಗೆಲ್ಲ ಏನಾಗುತ್ತೆ, ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಡಯಾಬಿಟಿಸ್ ಬರುವಂತದ್ದು ಆ ಏಜ್ ಅಲ್ಲಿ, ಸ್ಟ್ರೆಸ್ ಆಗಿರೋದ್ರಿಂದ ಬಿ ಪಿ ಈ ತರ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ ಕೆಲವ್ರು ಇರ್ತಾರೆ, ಜಾಬು ಮಾಡ್ತಾರೆ, ಹೆಲ್ತ್ ಕಂಡೀಷನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಅಷ್ಟ್ ತಗೊಂಡ್ರು ಸಹ ಈ ಕಾಯಿಲೆಗಳನ್ನ ಬರ್ಸ್ಕೊಂಡಿರುವಂತದ್ದು. ಈಗ ನಾವ್ ಎಷ್ಟೊಂದ್ ಕಡೆ ನೋಡಿರ್ತೀವಿ, ಅಷ್ಟೊಂದ್ ಫಿಟ್ ಇದ್ರಂತೆ ಆ ಸೆಲೆಬ್ರಿಟಿ, ಬಟ್ ಸ್ಟಿಲ್ ಯಾಕ ಹಂಗಾಯ್ತು? 30 ಇಯರ್ಸ್ 30+ ಆಗಿರೋರೆ ತುಂಬಾ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ನ ಫೇಸ್ ಮಾಡುವಂತದ್ದು, ಈ ತರದೆಲ್ಲ ಏನ್ ತಕ್ಕಪ್ಪ ಆಗ್ತದೆ ಅಂತಂದ್ರೆ, ಮೊದಲನಿಗೆ ಸ್ಟ್ರೆಸ್ ಅಂದ್ರೆ ಅವರ ಮಾನಸಿಕ ತಣಿವು ಏನಿರುತ್ತೋ, ಇನ್ನೊಂದು ಜಾಬ್ ಮಾಡೋ ರೀತಿ ಅಂದ್ರೆ ಕುಳಿತೆ ಮಾಡುವಂತ ಚಟುವಟಿಕೆ ಆಗಿದ್ರೆ, ಅಥವಾ ಧೂಮಪಾನ ಸೇವನೆಯಿಂದ, ಅಥವಾ ಮದ್ಯಪಾನ, ಇನ್ನು ಏನಾದ್ರೂ ಅಪಾಯಕಾರಿಯಾದ ಪದಾರ್ಥಗಳು ಸೇವನೆಯಿಂದ, ಅಥವಾ ತೀವ್ರವಾದ ವ್ಯಾಯಾಮ ಮಾಡುವಂತದ್ದು ತಪಾಸಣೆ ಇಲ್ಲದೆ. ಮತ್ತೆ ಇನ್ ಕೆಲವರು ನಾನು ವ್ಯಾಯಾಮ ಮಾಡ್ತಿದ್ದೀನಿ ಅಂತ ವ್ಯಾಯಾಮ ಮಾಡಕ್ಕಿಂತ ಮುಂಚೆ ಏನಾದ್ರು ಒಂದ್ ಡ್ರಿಂಕ್ ತಗೊಳ್ಳೋಂಥದ್ದು, ಇನ್ ಕೆಲವ್ರು ಏನ್ ಮಾಡ್ತಾರೆ, ನಂಗೆ ಇಷ್ಟು ಕೊಲೆಸ್ಟ್ರಾಲ್ ಇದಲ್ಲ ಅಂತ ಅಂದ್ಬಿಟ್ಟು ಫ್ಯಾಟ್ ಬರ್ನರ್ ಅಂತಂದ್ರೆ ಆ ಕೊಬ್ಬನ ಕರಗಿಸುವಂತದ್ದು ಏನಾದ್ರು ಒಂದು ಟ್ಯಾಬ್ಲೆಟ್ಸ್ ಅಂತ ತಗೊಳ್ಳುವಂಥದ್ದು, ಪೌಡರ್ ತಗೊಳ್ಳುವಂಥದ್ದು, ಎನರ್ಜಿ ಡ್ರಿಂಕ್ ಅಂತ ತಗೊಳ್ಳುವಂಥದ್ದು, ಈ ತರದ್ದೆಲ್ಲ ಮಾಡ್ತಾರೆ. ಬಟ್ ಏನೋ ತಪಾಸಣೆ ಮಾಡಿಸ್ಕೊಳ್ಳಲ್ಲ ಅವರು. ಈಗ ನಮ್ ದೇಹಕ್ಕೆ ಎಷ್ಟು ಬೇಕಿರುತ್ತೋ ಅಷ್ಟು ಕ್ಯಾಲೋರಿ ಮಾತ್ರ ನಾವು ಪ್ರತಿನಿತ್ಯ ಸೇವನೆ ಮಾಡ್ಬೇಕು. ಈಗ ನಾನು ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ನನ್ ಕ್ಯಾಲೋರಿ ಅಷ್ಟೊಂದ್ ಖರ್ಚಾಗೋದಿಲ್ಲ ನಮ್ಗೆ ಎನರ್ಜಿ ಅಂತದ್ದು. ಸ್ವಲ್ಪ ಶಕ್ತಿ ಇದ್ರೆ ಸಾಕು, ನಾವು ಕೆಲಸ ಮಾಡಬಹುದು. ಅದೇ ಇವಾಗ ಹೆವಿ ವರ್ಕರ್, ಕಲ್ಲು ಹೊಡಿಯೋರು ಇರ್ತಾರೆ, ತುಂಬಾ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಏನ್ ಬೇಕಿರುತ್ತೋ ಅವರು ಪ್ರತಿನಿತ್ಯಕ್ಕೆ ಎನರ್ಜಿ, ಅದು ಕ್ಯಾಲೋರೀಸ್, ಅದು ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಪ್ರತಿಯೊಬ್ಬರು ಸಹ ನಾವು ನಮ್ಮ ಚಟುವಟಿಕೆಗಳನ್ನ ನೋಡ್ಕೊಂಡು ನಾವೇನ್ ಮಾಡ್ಬೇಕು, ಎಷ್ಟು ನಮ್ಗೆ ಆ ದಿನಕ್ಕೆ ಬೇಕಿರುತ್ತೋ ಕ್ಯಾಲೋರೀಸ್, ನಾವು ಅಷ್ಟೇ ಆಹಾರ ಸೇವನೆಯನ್ನ ಮಾಡ್ಬೇಕಾಗುತ್ತೆ. ಈ ತರ ಮಾಡೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ, ನಮ್ಗೆ ಕಾಯಿಲೆ ಅನ್ನೋದು ಅಷ್ಟು ಬೇಗ ಬರೋದಿಲ್ಲ. ಫುಡ್ ಇಸ್ ಅ ಮೆಡಿಸಿನ್ ಅದ ಆಕ್ಚುಲಿ. ಹೇಗ್ ನಾವು ಆಹಾರ ತಗೋತೀವೋ ಹಾಗೆ ನಾವು ಆದಷ್ಟು ನೋಡ್ಕೋಬಹುದು ನಮ್ಮ ಆರೋಗ್ಯನ. ಹಂಗಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಆಹಾರ ತಿಂತಿದ್ದೀನಿ ನನ್ ಕಾಯಿಲೆ ಬರ್ತಿದೆ ಅಂತಂದ್ರೆ ಅದು ಒಂದು ರೀಸನ್ ಏನಾಗಿರುತ್ತಪ್ಪ ಅಂತಂದ್ರೆ ಕುಟುಂಬದ ಒಂದು ಇತಿಹಾಸ, ಏನ್ ಹೆರಿಡಿಟರಿ ಇರುತ್ತೋ ಅದರಿಂದನೂ ಸಹ ಬಂದಿರುತ್ತೆ. ಬಟ್ ನಮ್ಮ ಆರೋಗ್ಯನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಹೆಂಗಪ್ಪ ಅಂತಂದ್ರೆ ಸಮತೋಲನ ಆಹಾರ ತಗೊಂಡು ಆದಷ್ಟು ಮನೆಯಲ್ಲೇ ಮಾಡಿದಂತಹ ಆಹಾರನ ಸೇವನೆ ಮಾಡೋದ್ರಿಂದ ಉತ್ತಮವಾಗಿ ದೀರ್ಘಕಾಲ ಏನು ಬರ್ತಿರೋ ರೀತಿ ನೋಡ್ಕೊಂಡು ಇರ್ಬಹುದು. ಇನ್ನು ಗರ್ಭಿಣಿ ಮಹಿಳೆಯರು ಮತ್ತು ಹಾಲನ್ನ ಉಣಿಸುವಂತ ತಾಯಂದಿರು ಹೆಚ್ಚುವರಿ ಪೌಷ್ಟಿಕಾಂಶಗಳನ್ನ ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಏನು ಅಂತಿದೆ? ಈ ಟೈಮಲ್ಲಿ ಮಗು ಬೆಳವಣಿಗೆ ಆಗುತ್ತಲ್ವಾ, ಸೊ ಗರ್ಭಿಣಿ ಆದವರು ಏನ್ ಊಟ ತಗೋತಾರೋ ಅದು ಮಗುಗೆ ತಲುಪ್ತಿರತ್ತೆ. ಆ ಟೈಮಲ್ಲೂ ಸಹ ತಾಯಿ ಆದವಳು ತುಂಬಾ ಶುದ್ಧೀಕರಿಸಿದಂತಹ ಪದಾರ್ಥಗಳನ್ನ ತಗೋಬೇಕು. ಏಕೆಲ್ಲವರು ಏನ್ ಮಾಡ್ಬಿಡ್ತಾರೆ, ಹಾಲನ್ನ ಹಂಗೆ ತಗೋಬಿಡೋದು, ಅದನ್ನ ಕಾಯಿಸಿರಲ್ಲ ಏನಿರೋದಿಲ್ಲ, ಹಸು ಹಾಲನ್ನ ಹಂಗೆ ಡೈರೆಕ್ಟ್ ಆಗಿ ಕುಡಿಯುವಂತದ್ದು, ಸೊ ಈ ತರದೆಲ್ಲ ಮಾಡ್ತಿರ್ತಾರೆ. ಅವತ್ತು ಹಾನಿಕರ ಬ್ಯಾಕ್ಟೀರಿಯಾಗಳಿರುತ್ತೆ, ಅವು ದೇಹದಲ್ಲಿ ಪ್ರವೇಶ ಮಾಡುತ್ತೆ, ಮತ್ತೆ ತಾಯಿ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಏನ್ ಮಾಡುತ್ತೆ, ಗಂಭೀರವಾದ ಅಪಾಯ ಉಂಟು ಮಾಡಬಹುದು. ಗರ್ಭಪಾತ ಆಗ್ಬಹುದು ಅಥವಾ ಮರಣಜನಿತ ಶಿಶು ಆಗ್ಬಹುದು, ಮುಂಚೆ ಡೆಲಿವರಿ ಆಗುವಂತದ್ದು ಅಥವಾ ತೀವ್ರವಾದಂತಹ ಸೋಂಕು ಆಗುತ್ತೆ. ಈಗೆಲ್ಲ ಕಲುಷಿತವಾದ ಆಹಾರಗಳೇ ಇರೋದ್ರಿಂದ ಅವಳು ಏನ್ ಆಹಾರ ತಗೋತಾಳೋ ಅದು ತುಂಬಾನೇ ಮುಖ್ಯವಾಗಿರುತ್ತೆ. ಇಲ್ಲಾಂದ್ರೆ ಹುಟ್ಟ ಮಗು ಏನಾಗುತ್ತೆ, ಅದಕ್ಕೇನಾದ್ರು ಒಂದು ಕೊರತೆಯಿಂದ ಹುಟ್ಟಬಹುದು. ಸರಿಯಾಗಿ ಈಗ ಪ್ರೋಟೀನ್ ಅಂಶ ತಾಯಿ ತಗೊಂಡಿಲ್ಲ, ಬರೀ ಗಂಜಿನೇ ಕುಡಿತಿರ್ತಾರೆ ಅಂತ ಅನ್ಕೊಳ್ಳಿ, ಸೊ ಏನಾಗುತ್ತೆ, ಮಗು ಆ ಏಜ್ಗೆ ಎಷ್ಟು ಬೇಕಿರುತ್ತೋ ಅಷ್ಟು ಹೈಟ್ ಬೆಳಿದೇ ಇರಬಹುದು, ಮತ್ತೆ ಅದಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಆಗದೇ ಇರಬಹುದು. ಈ ತರದೆಲ್ಲ ಕಾಂಪ್ಲಿಕೇಶನ್ಸ್ ತುಂಬಾ ಆಗುತ್ತೆ. ಅದಾದ್ಮೇಲೂ ಸಹ ತಾಯಿ ಹಾಲನ್ನ ಉಣಿಸಕ್ ಶುರು ಮಾಡ್ತಾಳೆ, ಅವಾಗೆಲ್ಲ ತಿಂದಾಗ ಏನ್ ಎನರ್ಜಿ ಸ್ಟೋರ್ ಆಗಿರುತ್ತೋ ಅದು ಮಗುಗೆ ತಲುಪುತ್ತೆ ಡೆಲಿವರಿ ಆದ್ಮೇಲೆ. ಸೊ ಕೆಲವೊಂದ್ ಮಂತ್ ಅಲ್ಲಿ ಡಾಕ್ಟರು ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿದಾಗ ಐರನ್ ಅಂಶ ಕಮ್ಮಿ ಇತ್ತು ಅಂದ್ರೆ ಟ್ಯಾಬ್ಲೆಟ್ಸ್ ಬರೆಯುವಂತದ್ದು, ಫೋಲಿಕ್ ಆಸಿಡ್ ಕೊಡುವಂತದ್ದು, ಈ ತರ ಸಪ್ಲಿಮೆಂಟ್ಸ್ ಮೂಲಕ ಕೊಡ್ತಿರ್ತಾರೆ. ಚೆನ್ನಾಗಿ ನಾವು ಪೌಷ್ಟಿಕಾಂಶ ಎಷ್ಟು ಬೇಕಿರುತ್ತೋ ಅಷ್ಟು ಅಗತ್ಯವಾದಷ್ಟು ನಾವು ಪೂರೈಸಿದಾಗ ಏನಾಗತ್ತೆ, ಮಗು ಹುಟ್ಟಾ ಯಾವ್ದೇ ತರಹ ಸೋಂಕಿಂದಾಗ್ಲಿ ಅಥವಾ ಮರುಜನಿತವಾಗಿ ಅಂದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ತುಂಬಾ ಚೆನ್ನಾಗಿ ಹುಟ್ಟುತ್ತೆ. ಇನ್ನು ಮುಖ್ಯವಾಗಿ ಜೀವನ ಶೈಲಿ ಕಾಯಿಲೆಗಳು ಅಂತ ನಾವು ಏನ್ ಕೇಳ್ತಾ ಇದೀವಿ, ಇವುಗಳನ್ನ ತಡೆಗಟ್ಟದ್ರಲ್ಲಿ ಈ ಆಹಾರದಲ್ಲಿರುವಂತ ನಾರು ಹೇಗೆ ಸಹಾಯ ಮಾಡುತ್ತೆ ಅಂತೀರಿ? ಸರಿಯಾಗಿ ನಾವು ತಿಂದಿದ್ದು ಚೆನ್ನಾಗಿ ಅದು ಜೀರ್ಣ ಆಗಿಲ್ಲ ಅಂತ ಅನ್ಕೊಳ್ಳಿ, ಅವಾಗ ನಮ್ಗೆ ಕಾಯಿಲೆ ಬರುವಂತ ಜಾಸ್ತಿ ಆಗಿರುತ್ತೆ. ಮೊದಲನೇದಾಗಿ ನಾರಿನಂಶ ಇಲ್ಲ ಅಂತಂದ್ರೆ ಮಲಬದ್ಧತೆ ಆಗುತ್ತೆ. ಆಮೇಲೆ ಊಟ ತಿನ್ಬೇಕಾದ್ರೆ ಅನ್ನ ತಿನ್ನೋದಕ್ಕೆ ಪ್ರಿಫರ್ ಮಾಡಲ್ಲ, ಚಪಾತಿ ಇದ್ರೆ ಚೆನ್ನಾಗಿರ್ತಿತ್ತು, ಏನಾದ್ರು ರೊಟ್ಟಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಈಗ ಅನ್ನ ನಾನ್ ತುಂಬಾ ಪಾಲಿಶ್ ಮಾಡಿದಾಗ ಏನಾಗ್ಬಿಡುತ್ತ, ಹೊಟ್ಟು ಏನಿರುತ್ತೋ ಎಲ್ಲಾ ಹೊಟ್ಟೋಗ್ಬಿಡುತ್ತೆ, ಹಂಗೆ ಶುಗರ್ ಇದೆ ನಾನು ಚಪಾತಿ ತಿಂತೀನಿ ಅಂತ ಅಂತಾರೆ. ಏನಪ್ಪ ಡಿಫ್ರೆನ್ಸ್ ಇದೆ ಅನ್ನ ತಿನ್ನೋದಕ್ಕೂ ಚಪಾತಿಗೂ ಅಂದ್ರೆ, ಕಾರ್ಬೋಹೈಡ್ರೇಟ್ಸ್ ಏನ್ ಜಾಸ್ತಿ ಇರುತ್ತೋ ಬ್ಲಡ್ಗೆ ಗ್ಲುಕೋಸ್ ಬೇಗ ಪಾಸ್ ಆಗೋದ್ರಿಂದ ಏನಾಗುತ್ತೆ, ಸ್ಪೈಕ್ ಆಗ್ಬಿಡುತ್ತೆ. ಅದೇ ನೀವು ನಾರಂಶ ಅಂತ ಆಹಾರದಲ್ಲಿ ನೀವು ಸೇವನೆ ಮಾಡಿದ್ರೆ ಅನ್ಕೊಳ್ಳಿ, ಬೇಗ ಗ್ಲುಕೋಸ್ ಬ್ಲಡ್ಗೆ ಹೋಗದೇ ಇರೋ ರೀತಿ ಮಾಡುತ್ತೆ, ಅಂದ್ರೆ ಹೋಗುತ್ತೆ ನಿಧಾನವಾಗಿ ಹೋಗುತ್ತೆ, ಆ ಗ್ಲುಕೋಸ್ ಸ್ಪೈಕ್ ಆಗೋದಿಲ್ಲ, ಬ್ಯಾಲೆನ್ಸ್ ಆಗುತ್ತೆ, ಹಠಾತ್ ಆಗಿ ಹೆಚ್ಚಾಗಲ್ಲ, ಹೆಚ್ಚಾಗಲ್ಲ, ಕ್ರಮೇಣ ನಿಧಾನಕ್ಕೆ ಆಗೋದು. ಎಲ್ಲ ಆಹಾರದಲ್ಲೂ ಸಹ ಗ್ಲುಕೋಸ್ ಇದ್ದೇ ಇರುತ್ತೆ, ಬಟ್ ಅದ್ರಲ್ಲಿ ಈ ನಾರಿನಂಶ ಇತ್ತು ಅಂತಂದ್ರೆ ಇದೇನ್ ಮಾಡುತ್ತೆ, ಬೇಗ ಹೋಗೋದಿಕ್ಕೆ ಬಿಡೋದಿಲ್ಲ. ಅದ್ರಲ್ಲೂ ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ, ಇನ್ಸಾಲ್ಯುಬಲ್ ಫೈಬರ್ಸ್ ಅಂತ ಹೇಳ್ತೀವಿ, ಲೈಕ್ ದ್ರವ್ಯ ನಾರು ಅಂತ ಹೇಳ್ತೀವಿ. ಸಾಲ್ಯುಬಲ್ ಫೈಬರ್ಸ್ ನೀರಲ್ಲಿ ಮಿಕ್ಸ್ ಆಗ್ಬಿಡುತ್ತೆ, ಗ್ಲೂಕೋಸ್ ಸ್ಪೈಕ್ ಮಾಡೋದಿಕ್ಕೆ ಬಿಡೋದಿಲ್ಲ. ಈಗ ನಾವು ಕ್ಯಾರೆಟ್ ತಿನ್ನುವಂತದ್ದು, ಸೇಬಣ್ಣು ತಿನ್ನುವಂತದ್ದು, ಇದರಲ್ಲಿರುವಂತಹ ನಾರಿನಂಶ ಏನ್ ಮಾಡುತ್ತೆ, ನಮ್ಗೆ ಗ್ಲೂಕೋಸ್ ನ ಸ್ಪೈಕ್ ಮಾಡೋದಕ್ಕೆ ಬಿಡೋದಿಲ್ಲ, ಅಂದ್ರೆ ಬ್ಲಡ್ ಒಳಗೆ ನಿಧಾನ ಕಲಸುತ್ತೆ, ಬೇಗ ಕಲ್ಸಲ್ಲ ಅಂತ ನಾನು ಹೇಳ್ಬೋದು. ಇನ್ ಕೆಲವೊಂದ್ ನಾರುಗಳಿರುತ್ತೆ, ಬ್ರೌನ್ ರೈಸ್ ಅಂತ, ಅದನ್ನ ಪಾಲಿಶ್ ಮಾಡಿಸ್ತಾ ಇರೋಂಥದ್ದು, ಮತ್ತೆ ಗೋಧಿ, ಮತ್ತೆ ಕಾಳುಗಳು, ಕಾಳು ಅಂದ್ರೆ ಸಂಪೂರ್ಣ ಕಾಳುಗಳು, ಅದೇ ಪಾಲಿಶ್ ಮಾಡಿಸ್ಕೊಂಡು ಬರುತ್ತಲ್ಲ ಅಂತದಲ್ಲ, ಪಾಲಿಶ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ತಗೊಳ್ಳುವಾಗ ಹುಷಾರಾಗಿ ನೋಡಿ ತಗೋಬೇಕು, ಸಂಪೂರ್ಣವಾಗಿರ್ಬೇಕು. ಅದ್ರಲ್ಲಿರುವಂತಹ ಈ ನಾರಿನಂಶ ಮಲಬದ್ಧತೆ ಅಂತ ಅದನ್ನೋದು ತಡೆಗಟ್ಟುತ್ತೆ, ಹಾಗಾಗಿ ನಮ್ಗೆ ಕೋಲನ್ ಕ್ಯಾನ್ಸರ್ ಅನ್ನೋದಾಗ್ಲಿ ಏನು ಬರೋದಿಲ್ಲ, ರೋಗ ನಿರೋಧಕ ಶಕ್ತಿ ಕೂಡ ಉತ್ತಮವಾಗಿರುತ್ತೆ. ಉತ್ತಮವಾಗುತ್ತೆ. ನಮ್ಮ ಹಿರಿಯ ನಾಗರಿಕರಿಗೆ ಸುಲಭವಾಗಿ ಜೀರ್ಣವಾಗುವಂತ ಆಹಾರ ಯಾಕಾಗಿ ಮುಖ್ಯ ಅಂತೀರಿ? ಆ ವಯಸ್ಸಲ್ಲಿ ತುಂಬಾ ಬಾಯಾರಿಕೆ ಆಗ್ತಿರುತ್ತೆ, ದಣಿತಿರ್ತಾರೆ, ಲಾಲ ರಸ, ಜಠರ ರಸ, ಅದು ಪ್ರೊಡ್ಯೂಸ್ ಆಗದೆ ಇರುವಂತದ್ದು. ನಾವೇನ್ ಊಟ ತಿಂತೀವೋ ಬಾಯಿಂದ ಫಸ್ಟ್ ನಾವು ಉಗಿತೀವಿ ಚೆನ್ನಾಗಿ, ಅಲ್ಲಿಂದಾನೆ ಅದು ಶುರು ಆಗ್ತದೆ. ಲಾಲರಸ ಬೇಕೇ ಬೇಕಲ್ವಾ ನಾವು ತಿಂದಾಗ? ಲಾಲರಸ ಇಲ್ಲ ಅಂತಂದ್ರೆ ನಮ್ಗೆ ನುಂಗೋದಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಆ ಏಜ್ ಅಲ್ಲಿ ಕೆಲವರಿಗೆ ಹಲ್ ಬಿದ್ದೋಗಿರುವಂತದ್ದಾಗಿರ್ಬಹುದು, ದವಡೆ ಹಲ್ಲು ಇಲ್ದೆ ಇರುವಂತದ್ದು, ಅವರು ಅವಾಗ ಚೆನ್ನಾಗಿ ಅದನ್ನ ಅಗಿಯೋದಿಕ್ ಆಗೋದಿಲ್ಲ. ಅದಾದ್ಮೇಲೆ ಎನ್ಝೈಮ್ಸ್ ಗಳು ಕಮ್ಮಿ ಆಗ್ಬಿಡುತ್ತೆ. ನಾವೇನು ತಿಂತಿರ್ತೀವೋ ಅದು ಈಗ ತಿಂದ ತಕ್ಷಣ ಬಾಯಲ್ಲಿ ಲಾಲರಸ ಜೊತೆ ಮಿಕ್ಸ್ ಆಗಿ ಮತ್ತೆ ಜಠರ ರಸ ಅಂದ್ರೆ ಜಠರಕ್ಕೆ ಹೋದಾಗ ಅಲ್ಲಿ ಆಗುವಂತಹ ಒಂದು ಜೀರ್ಣಕ್ರಿಯೆ ಏನಿರುತ್ತೋ ಅದಕ್ಕೆ ನಮ್ಗೆ ಕೆಲವೊಂದು ಎನ್ಝೈಮ್ಸ್ ಬೇಕಿರುತ್ತೆ. ಆ ಎನ್ಝೈಮ್ಸ್ ಸಹ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಕಡಿಮೆ ಆಗಿರುತ್ತೆ. ಆದ್ರೆ ಇವ್ರು ತಿಂದಿದ್ನ ಜೀರ್ಣ ಮಾಡ್ಕೊಳಕ್ ಆಗೋದಿಲ್ಲ. ಸೊ ಊಟ ತುಂಬಾ ಮೃದುವಾಗಿರ್ಬೇಕು, ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡ್ಬೇಕು ಅವ್ರಿಗೆ. ಆಮೇಲೆ ಶುಗರ್ ಜಾಸ್ತಿ ಕೊಡ್ಬಾರ್ದು. ಸೊ ವಯಸ್ಸಾಗ್ತಾ ಆಗ್ತಾ ಅವ್ರಿಗೆ ಕಾಯಿಲೆ ಬರುವಂತದ್ದು ಸಹ ಜಾಸ್ತಿ ಆಗಿರುತ್ತೆ. ಹಾಗಾಗಿ ನೋಡ್ಕೊಂಡ್ ಕೊಡ್ಬೇಕು. ಆಮೇಲೆ ಅವ್ರಿಗೆ ಮಸಲ್ ಲಾಸ್ ಸಹ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಹಂಗಾಗಿ ನಾವು ಪ್ರೋಟೀನ್ಸ್ ಸಹ ನೋಡ್ಕೊಂಡು ಹೋಗ್ಬೇಕು. ಅದು ಈಸಿಯಾಗಿ ಅವ್ರಿಗೆ ಡೈಜೆಸ್ಟ್ ಆಗ್ಬೇಕು. ಆದ್ರೆ ನಾವು ಕೊಡುವಂತ ಒಂದೊಂದು ಸ್ಪೂನ್ ಅಲ್ಲೂ ಸಹ ಪೌಷ್ಟಿಕಾಂಶ ತುಂಬಾ ಇರ್ಬೇಕು. ಆಮೇಲೆ ಆ ಏಜ್ ಅವ್ರಿಗೆ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ವಿಟಮಿನ್ ಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, ಮೂಳೆ ಸವೆತ ಆಗ್ತಿರುತ್ತಲ್ಲ. ಸೊ ಅವರು ವೀಕ್ ಇತ್ತು, ಕ್ಯಾಲ್ಸಿಯಂ ಕಮ್ಮಿ ಇತ್ತು, ಮಂಡಿ ನೋವು ತರದೆಲ್ಲ ಬರ್ತದೆ ಅಂತಂದ್ರೆ ಡಾಕ್ಟರ್ ತಪಾಸಣೆ ಮಾಡಿಸ್ಕೊಂಡು ಪ್ರತಿನಿತ್ಯ ಅವ್ರು ಏನ್ ಆಹಾರ ಸೇವನೆ ಇರುತ್ತೋ ಕ್ಯಾಲ್ಸಿಯಂ ಜಾಸ್ತಿ ಇರುವಂತಹ ಆಹಾರಗಳನ್ನ ಕೊಡುವಂತದ್ದು. ಆಮೇಲೆ ಅವರಿಗೆ ವಿಟಮಿನ್ ಡಿ ಅಂದ್ರೆ ಬಿಸಿಲಲ್ಲಿ ಸ್ವಲ್ಪ ವಾಕಿಂಗ್ ಆತರ ಮಾಡುವಂತ ರೆಕಮೆಂಡೇಶನ್ ಕೊಡುವಂತದ್ದು ಈ ತರ ಮಾಡ್ಬೇಕು. ಮತ್ತೆ ಅವ್ರಿಗೆ ಇಮ್ಯುನಿಟಿ ಸಹ ಕಮ್ಮಿ ಆಗ್ಬಿಟ್ಟಿರುತ್ತೆ. ಹಾಗೆ ಆಹಾರದಲ್ಲಿ ಅವ್ರಿಗೆ ಇಷ್ಟು ತಲುಪಿಸುವಂತಹ ಆಹಾರ ನಾವು ಸೂಕ್ತವಾಗಿ ಕೊಡ್ಬೇಕಾಗತ್ತೆ, ನೋಡ್ಕೊಂಡ್ ಕೊಡ್ಬೇಕು. ಆತ್ಮೀಯ ಕೇಳಿದ್ರೆ, ತಮ್ಗೆ ಈ ಆಹಾರ ಮತ್ತು ಪೌಷ್ಟಿಕತೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಸುಕ್ತಿಜಾ ಎಂ ಪಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7676 7742. ತುಂಬ ಸಂತೋಷ ಡಾಕ್ಟರ್ ಸುಕ್ತಿಜಾ ಅವರೇ. ತಾವಿದುವರೆಗೂ ವಿವಿಧ ವಯೋಮಾನದವರಿಗೆ ಆಹಾರ ಕ್ರಮವನ್ನು ನಾವು ಯಾವ ರೀತಿ ಅನುಸರಿಸಬೇಕಾಗತ್ತೆ, ಏನೇನು ಆಹಾರವನ್ನು ಅವರಿಗೆ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ರವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,300 ರೂಪಾಯಿಂದ 27,800 ರೂಪಾಯಿಗಳು, ಅರಬಿಕಾ ಚೆರಿ 14,000 ರೂಪಾಯಿಂದ 16,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರಿ 11,500 ರೂಪಾಯಿಂದ 12,500 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕೃಷಿರಂಗದಲ್ಲಿ ಭೇಟಿಯಾಗೋಣ. ರೈತ ಬಂಧುವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ನಂಜರಾಯಪಟ್ಟಣ ಗ್ರಾಮದ ಚೆಟ್ಟಡ್ಕ ಸುಬ್ರಾಯ ಪುತ್ತು ಅವರು 69 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಚೆಟ್ಟಡ್ಕ ಸುಬ್ರಾಯ ಪುತ್ತು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗ್ರಾಮ ನಂಜರಾಯಪಟ್ಟಣದಲ್ಲಿ ನಡೆಯಲಿದೆ. ಪಾಲೇರಿನಾಡು ಹೆಮ್ಮತ್ತಾಳ ಗ್ರಾಮದ ಅಯ್ಯಕುಟ್ಟಿರ ಬೆಳ್ಳಿಯಪ್ಪ ಅಯ್ಯಂಗ ಇಂದು ಮಜ್ಜನ ದಂಡರೆ ಗಂಟೆಗೆ ಮರಣಪಟ್ಟಿದ್ದು. 96 ಬೈತ್ರ ಅಯ್ಯಕುಟ್ಟಿರ ಬೆಳ್ಳಿಯಪ್ಪ ಅಯ್ಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಂತ್ರ ಮೀದ ಅಯ್ಯಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕರ ಅರಚಿಟ್ಟಿದ್ದು. ಯವಕಪಾಡಿ ಗ್ರಾಮದ ಕುಡಿಯರ ಬೋಜಪ್ಪ ಅವರು ಇಂದು ಮಧ್ಯಾಹ್ನ 3 ಗಂಟೆಗೆ ನಿಧನರಾಗಿದ್ದಾರೆ. 72 ವರ್ಷ ಪ್ರಾಯದ ಕುಡಿಯರ ಬೋಜಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ ಪ್ರಾಯೋಜಕರು ಕೊಡಗುಗೋಡ ಸಮಾಜಗಳ ಒಕ್ಕೂಟ ಮಡಿಕೇರಿ. ಮುಂದೆ ಬರಲಿರುವ ಸಮೀಕ್ಷೆಯಲ್ಲಿ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅರೆಭಾಷೆ ಗೌಡರ ನಿಖರ ನೋಂದಣಿ ಬಗ್ಗೆ ಎರಡು ಜಿಲ್ಲೆಗಳ ಗೌಡ ಸಂಘಟನೆಗಳ ಜಂಟಿ ಸಭೆನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ನೇತೃತ್ವದಲ್ಲಿ 10 ಸೆಪ್ಟೆಂಬರ್ ಬುಧವಾರದಂದು ಮಧ್ಯಾಹ್ನ 2:30 ಗಂಟೆಗೆ ಪುತ್ತೂರಿನ ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಎರಡು ಜಿಲ್ಲೆನ ಗೌಡ ಸಮುದಾಯದ ಆಸಕ್ತರು ಸಭೆಯಲ್ಲಿ ಭಾಗವಹಿಸುತ್ತಾ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜವು ಕೇಳಿಕೊಂಡಳು. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಹಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡುಕುಟ್ಟಂದ ನಾಳೆ 5 ಸೆಪ್ಟೆಂಬರ್ ಹೊತ್ತಾರೆ 10 ಗಂಟೆಗೆ ಪ್ಯಾಟೆನ ಸಂತ ಜೋಸೇಫರ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಇನಾಮನ ಜಂಬರ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತೆ ತಂತ್ರಜ್ಞಾನ, ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿಗ ಎನ್ಎಸ್ ಬೋಸರಾಜ್, ಶಾಸಕರು, ಸಂಸದರು, ಜಿಲ್ಲಾಧಿಕಾರಿ, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ತಾಲೂಕಿನ ಕೆ ನಿಡುಗಣೆ ಹತ್ತಿರದ ಸರ್ಕಾರಿ ಗೋಶಾಲೆಯಲ್ಲಿ 37 ಜಾನುವಾರುಗಳ ಸಂರಕ್ಷಣೆಗೆ ಅವಕಾಶ ಇದ್ದು ಇನ್ನೂ ಜಾಸ್ತಿ ಜಾನುವಾರುಗಳ ಸಂರಕ್ಷಣೆಗೆ ಒತ್ತು ನೀಡುವಲ್ಲಿ ಸರ್ಕಾರಕ್ಕೆ ಪತ್ರ ಬರೆಯಕ್ಕೆ ಪ್ರಾಣಿ ದಯಾಸಂಘ ಮಹಾಸಭೆಯಲ್ಲಿ ತೀರ್ಮಾನಿಸಲಾಯಿತು. ಪ್ಯಾಟೆನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಬಾಡಿಯಲ್ಲಿ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪ್ರಾಣಿ ದಯಾಸಂಘ ಸಭೆಯಲ್ಲಿ ತೀರ್ಮಾನ ಮಾಡಿಳೋ ಈ ಬಗೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು, ಕೆ ನಿಡುಗಣೆಯ ಸರ್ಕಾರಿ ಗೋಶಾಲೆಯಲ್ಲಿ 8 ಎಕರೆ ಜಾಗ ನಿಗದಿ ಆಗುಟ್ಟು ಎಲ್ಲಾ ಜಾಗನ ಬಳಸಿಕಂಬಕ್ಕೆ ತಂತಿಬೇಲಿ ನಿರ್ಮಾಣ, ಹಂಗೆ ಶೆಡ್ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಗೆ ಸಲ್ಲಿಸುವಂಗೆ ಅವು ನಿರ್ದೇಶನ ಕೊಟ್ಟಳೋ. ಈ ಹೊತ್ತಲ್ಲಿ ಬೀದಿನ ಹೈಗಳಿಗೆ ರ್ಯಾಬಿಸ್ ಲಸಿಕೆ ಹಾಕಿಕೆ ಕ್ರಮ ವಹಿಸುವಂಗೆ ಪಶುಪಾಲನಾ ಇಲಾಖೆ ಉಪನಿರ್ದೇಶಕರಿಗೆ ಸೂಚನೆ ಕೊಟ್ಟಳೋ. ಈ ಹೊತ್ತಲ್ಲಿ ಮಾತನಾಡಿದ ಉಪನಿರ್ದೇಶಕರು, 28 ಸೆಪ್ಟೆಂಬರ್ ಅಕ್ಟೋಬರ್ 28ಕ್ಕೆ ಮುಟ್ಟ ನಾಯಿಗಳಿಗೆ ರ್ಯಾಬಿಸ್ ಮದ್ದು ಹಾಕಲಾದೆತ್ತ ಅವು ಹೇಳ್ದೋ. ಈ ಸಭೆಯಲ್ಲಿ ಡಾಕ್ಟರ್ ಪ್ರಸನ್ನ ಅವು, ಡಾಕ್ಟರ್ ನವೀನ್ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕೊಡಗು ಜಿಲ್ಲೆಯಲ್ಲಿ 2025-26 ಸಾಲಿನ ಅತಿವೃಷ್ಟಿ, ಬರ, ಪ್ರಾಕೃತಿಕ ವಿಕೋಪ, ಹವಾಮಾನ ವೈಪರೀತ್ಯ, ಬೇರೆ ಬೇರೆ ಕಾರಣದ ಹಾನಿ ಆದ ಬೆಳೆಗಳ ಸಮೀಕ್ಷೆ ನಡೆಸಿ ಗ್ರಾಮವಾರು, ಹೋಬಳಿವಾರು ಎಷ್ಟೆಷ್ಟು ಹಾನಿಯಾವುಟು ಅದರ ಬಗೆಯಲ್ಲಿ ಜಂಟಿ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸಿಕೆ, ಸಂಬಂಧಪಟ್ಟ ಸಂತ್ರಸ್ತರಿಗೆ ಪರಿಹಾರ ಪಾವತಿಸಿಕೆ, ತಂಡ ರಚಿಸಿಕೆ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿಳೋ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು, ತೋಟಗಾರಿಕೆ ಇಲಾಖೆನ ಉಪನಿರ್ದೇಶಕರು, ವಿರಾಜಪೇಟೆನ ಕಾಫಿ ಮಂಡಳಿ ಉಪನಿರ್ದೇಶಕರು, 5 ತಾಲೂಕಿನ ತಹಶೀಲ್ದಾರರು ತಂಡಳಿ ಒಳೋ. ಈ ತಂಡ ಬೆಳೆಹಾನಿಯ ಬಗೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಜಾಗನ ಪರಿಶೀಲನೆ ನಡೆಸಿ ಪಟದೊಟ್ಟಿಗೆ ಬೆಳೆಹಾನಿ ಬಗೆಯಲ್ಲಿ ವರದಿ ಸಲ್ಲಿಸಕ್ ವರದಿನ 6 ಅಕ್ಟೋಬರ್ರೊಳಗೆ ಸಂಬಂಧಪಟ್ಟ ತಹಶೀಲ್ದಾರರ ಕಚೇರಿಗೆ ಸಲ್ಲಿಸಕ್ ಉಪನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಕಾಫಿ ಬೆಳೆಹಾನಿ ಸಮೀಕ್ಷೆ ಒಟ್ಟಿಗೆ ಕರಿಮೆಣಸು ಬೆಳೆಹಾನಿನ ಅಂದಾಜಿನ ವರದಿ ಸಲ್ಲಿಸುವಂಗೆ ಜಿಲ್ಲಾಧಿಕಾರಿಗ ತಿಳಿಸಿಯೋಳೋ.